ಕೊಪ್ಪಳ ಜಿಲ್ಲೆ ಒಳಗ ಶೇಕಡಾ 80 ಮತ್ತೆ ಬಳ್ಳಾರಿ ಜಿಲ್ಲೆ ಒಳಗ ಶೇಕಡಾ 65 ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಎಲ್ಲೋ ಒಂದೆರಡು ಕಡೆ ಗುಡುಗು ಮಿಂಚು ಕಾಣಿಸಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ ರೈತ ಬಂಧುವರೇ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಈಗ ರಾಯಚೂರು ತಾಲೂಕಿನ ಯರಗೆರೆದ ಲಕ್ಷ್ಮೀ ಹಾಗೂ ಸಂಗಡಿಯರಿಂದ ಬುರ್ರ ಕಥೆಯಲ್ಲಿ ಬಾಲನಾಗಮನ ಕಥೆ. ಆರು ಮಂದಿ ಅಕ್ಕದವರು ಮನೆದಾಗ ಬಿದ್ದು ಸಾಯಿಲಿ, ತೊಟ್ಲವಲಿಗೆ ಬಾಲವದ್ದಿ ಮಾರಾದು, ಈ ಮಗನು ಕೂಡ ಸತ್ತು ಹೋಗಿಲಿ, ಗಂಡು ಕೋಟ ಏಳು ಮಂದಿ ಒದ್ದೆ ರಾಜದವರು, ಬಾಮ ಗಂಡಿನ ಕೋಟ ಮೇಲೆ ಸಾಯ ನೀನು ನಾನು ಸಣ್ಣಗ ಇಬ್ರು ಹೋಗ ಮಕ್ಕಳು ಬಾಳ ಮಂದಿ ಹುಟ್ಟುತ್ತಾರ ಬಾವಾಜಿ ಅಂದ ನಮ್ಮ ತಾತ ಜಂಗಮ ತಾತ ಏನು ಮಾತಾಡಿದೆ ಯಾದಾರೆ ಗವರಮ್ಮ ವರಮಲ್ಲಿದ್ದ ಒಂದು ಮಗ ನನಗೆ ಹುಟ್ಟಿದ್ರಿ ನನ್ನ ಮಗ ಸತ್ತು ಹೋಗಿಲ್ಲಂದೆ ಏಳು ಮಂದಿ ವಜ್ರಾಜದವರು ಗಂಡು ಕೋಟ ಮೇಲೆ ಸಾಯಂದೆ ಆರು ಮಂದಿ ಅಕ್ಕದವರು ಮನ್ಯಾಗ ಬಿದ್ದು ಸಾಯಂದೆ ನೀನು ನಾನು ತಣ್ಣಗ ಇಬ್ಬರು ಹೋಗೋಣ ಅಂದೆ ತಾತ ಏನು ಮಾತು ಆಡುತ್ತಿದ್ದೆ ನೀನು ಆ ಮಾತು ಬಿಟ್ಟು ಬಿಡು ತಾತ ಒಳ್ಳೇದನು ನಿನಗೆ ಧರ್ಮ ಕೊಡ್ತೀನಿ ಅಂದಳು ನಿನ್ನ ಮಗ ತಣ್ಣಗಿರ್ಲಿ ನಿಮ್ಮ ಅಕ್ಕನವರು ತಣ್ಣಗಿರ್ಲಿ ಏಳು ಮಂದಿ ಒದ್ದಿದಾದರು ಗಂಡಿ ಕೋಟಲಿದ್ದು ತಣ್ಣಗ ಬರ್ಲಿ ಬಾಮ ನೀನು ಕೂಡ ಮನ್ಯಾಗ ತಣ್ಣಗಿರು ಇವಾಗ ನ ಧರ್ಮ ಕೊಡು ಬಾಮ ಅಂದ ತಾತ ಜಂಗಮ ತಾತ ಯಾ ಸಾಪನ ಬೀಳವತ್ಸು ನಿಂದು ದೀವನ ಬೀಳಬಾರದು ತಾತ ಐನೂರು ಸಾಪಿನ ಬಾಳ ಸಾಪಿನಂತ ಅದಕ್ಕೆ ತಾತ ಇವಾಗ ಧರ್ಮ ತರ್ತೀನಂತ ಆ ನಾಗಮ್ಮ ಹೊಡೆ ಬಂದಳು ಮಗ ಬಾಲವದ್ಯರಾಜ ಬೇಸ ನೋಡುದ ನಮ್ಮ ತಾಯಿಗೆ ಏನು ತೆರಂಗಿಲ್ಲೇನ ಅವನ ಕರೆ ನಯನ ಮಾಡಿ ಹೋಗ್ತಾನೆ ಕರೆ ನಯನ ಮಾಡಿಕೊಂಡು ಹೋಗ್ತಾನ ಬಾಬಾಜಿ ವೈದ್ಯನ ತಾಯಿ ತಾತವಂತ ಧರ್ಮ ನೀಡು ಬೇಡ ಅರೆ ನಾಯನ ಮಾಡಿಕೊಂಡು ಬೆಳ್ಳಿಗುಡ್ಡ ಬಂಗಾರ ಮಸೀದಿ ಹೋಯ್ತಾನ ತಾಯಿನಂತ ಯಾರನ್ನ ಕರ್ಲಿ ತಂದೆನಂತ ಯಾರನ್ನ ಕರ್ಲಿ ಅಮ್ಮ ಯಾರು ಒಟ್ಟಾಗ ಮಲಕ್ಕೋಬೇಕು ಯಾರು ಮಲೆ ಕುಡಿಬೇಕು ತಾಯಿ ನನ್ನ ಯಾರು ಜೋಪಾನ ಮಾಡುತ್ತಾರ ಏನು ತಿಪ್ಪಸಿವನು ಮತ್ತೆ ಬಿಡದು ತೊಟ್ಲವಾದಾಗ ಹಿಂಗೆ ಕುಂದಿರ್ತಾಳು ಅವನ ಹಂಗೆ ಒದಿರ್ಕೊಂತ ಅಲ್ಲೇ ಇರ್ತಾನ ಬಾವಾಜಿ ಅಂತ ಸಣ್ಣ ಮಗ 90 ದಿವಸ ಮಗಗೆ ಆ ಸಣ್ಣ ಮಗ ಬಾಲವದ್ದಿ ಮಾರಾದು ಏನಂತ ಮಗ ದುಃಖ ಮಾಡತಾನ ಮಗ ಎಷ್ಟು ಬುದ್ಧಿ ಇವನ್ನ ಕಲಿಸ್ತಾನ ತೊಟ್ಲದಾಗ ಬೂದಿ ಮಾಡಾಲಿ. ಓ ರಾಮ ರಾಮ ರಾಮ ಓ ರಾಮ ಬಳರ ಮೇಲು ಮೇಲರ ಮೇಲು ತಂದಾನ. ಅಯ್ಯೋ ಪರಮಾತ್ಮ, ನಾನಂಗ ಮಾಡಲಂತೂ ಆ ಸಣ್ಣ ಮಗ ಬಾಲವದ್ಯ ಮಹಾರಾಜು ಅಘೋರಂಗ ದುಃಖ ಮಾಡ್ತಾನ. ಆ ಭಾವಾಜಿ ನೋಡಿದ್ನಮ್ಮ, ಆ ಘೋರಂತ ಈ ಬೂತಿ ಕೈ ಆಗಬಿಡದು. ಏಳು ಗಂಟೆ ತಪಸ್ಸು ಮಾಡಿ ಮನೆದಾಗ ಆಕ್ಯಾನಲ್ಲ ಯಮ್ಮ ಭವಂತರ್ಲೇಕಲೆ ಬೂದಿ ಬರ್ದಾದ. ಯಾರು ಕೈಗೆ ಕೊಟ್ಟು ಹೋಗ್ತಿದ್ದ ಅಡದಮ್ಮಂತ ಆ ಸಣ್ಣ ಮಗ ಅಘೋರಂಗ ದುಃಖ ಮಾಡಿ ಆ ಬೂದಿ ಎಂತ ಕೈಯಾಗ ಉಟ್ಟುಕೊಂಡು ಹೋಗು ತಾಯಿ ತಣ್ಣಗ ಹೋಗಮ್ಮ. ಅಮ್ಮ ನಾಗಮ್ಮ ಅಲ್ಲಿಗೆ ಹೋದ ಮೇಲೆ ಅವನ ಎಲ್ಲಿಗೆ ಹೋದ ಮೇಲೆ ಕರೆ ನಾಯಿ ಮಾಡಿಕೊಂಡು ಹೋಯ್ತಾನ. ಇವಾಗ ಹೋದ ಮೇಲೆ ಪತಿವೃತ್ತ ಧರ್ಮ ಕೆಡಬೇಡ ಅಡದಮ್ಮ. ಪತಿವೃತ್ತ ಧರ್ಮ ತಣ್ಣಗ ಆಗಿದ್ದರೆ ನಾನು ತೊಟ್ಲ ಒಳಗ ತಣ್ಣಗ ಆಗಿರ್ತೇನಮ್ಮ. ಈ ಪತಿವೃತ್ತ ಧರ್ಮ ಕೆಟ್ಟು ಹೋಗಿದ್ರೆ ನಾನು ತೊಟ್ಲದಾಗ ಸತ್ತು ಹೋಯ್ತೀನಮ್ಮ ಅಡದಮ್ಮ ಅಂತ ಮಗ ಭಾಷೆ ಕೊಟ್ಟನಲ್ಲ. ಆ ಭಾಷೆ ನಾಗಮ್ಮಗ ತಿಳದಿಲ್ಲ, ಏನು ತಿಳದಿಲ್ಲ. ಉಚ್ಚುಮಗಳು ಬಾಲನಾಗು ಅಪ್ಪ ಬಾಲವದ್ದಿರಾಜು ಆ ಬೂದಿ ಬಂದು ಬಾಯಾಗ ಬಿದ್ದಾರೆ. ಬೂದಿ ಬಂದು ಬಾಯ ಬಿದ್ದದೆ ಬಾಯಾಳ ಬಂದು ಆಗ್ಯದ ಕೈವಾಡಲ ಬಂದು ಆಗ್ಯದಮ್ಮ ಮಗಾಗೆ ಮೇಲು ವೈದೇವಿ ತಂದನ ಬಳ ಬಳಿ ಬಳಿ ವೈದೇವಿ ತಂದನ ಬಳ ಬಳಿ ಅವನೇ ನಮ್ಮ ಭಾವಾಜೆ ಬಳ ಬಳಿ ಎಲ್ಲಿ ನನಗೆ ಧರ್ಮ ನೆಡು ಬಾಮ ಹೋಯ್ತೀನಂತನ. ಸರಿ ಬಾಲನಾಗು ಆ ನಾಗಮ್ಮ ಇವಾಗ ದೈವಮ್ಮ ಮರದಾಗ ಅಕ್ಕಿ ಹಾಕೊಂಡು 5 ರೂಪಾಯಿ ಕಾಣಿ ಕಿಡ್ಕೊಂಡು ಆ ದಕ್ಷಿಣ ತಗೊಂಡು ನಾಗಮ್ಮ ಆ ಬ್ಯಾಳೆ ತಗೊಂಡು ಅಂಗಾರಿಕ ಅಂಗವಸ್ತ್ರ ತಗೊಂಡು ಜಂಗಮ್ ಬಂದನಲ್ಲ ಹಂಗ ಕಳಿಸ್ಬೇಕಂತ ಆ ನಾಗಮ್ಮ ಅಂಗವಸ್ತ್ರ ತಗೊಂಡು ಕೈ ತುಂಬ ಗನಕ ದೈವ ಶಂಕರ ಕೈಯಾಗ ತಿಂಬಿ ಹಿಡ್ಕೊಂಡು ಬಾಲನಾಗು ಒಂದು ಬಾಕಿರೆ ತಾಯಿ ದಾಟಲಪ್ಪು ನಾಗಮ್ಮ ತಂದಾನ ತಂದಾನ ತಂದಾನ ಜಂಗಮ ತಾತ ಸಗೋ ತಾತ ಧರ್ಮ ತಗೊಂಡು ಬಂದಿ ನಂದಳು ಅಮ್ಮ ನಾಗು ಇವಾಗ ನನಗೆ ದೇವ್ರ ಕನಕ ನಿನಗೆ ಕನಕುರ ಕೊಟ್ಟ ಅದಕ್ಕೆ ನೀನು ತಗೊಂಡು ಬಂದಿದ್ದೆ ಬಾಲನಾಗು ನೀಡು ಬಾಮ ಅಂತ ತಾತಾ ಗಡಿಗಳಿಗೆ ಬಾಳಿನ ಹಾಗು ಬಂಚೋತು ಅಂತಿದ್ದೆ ನೀನು. ಹೆಂಗ ಮಾಡಬೇಕು ತಾತ? ತಗೊಂಡು ಹೋಗಿ ಇಂತಗೆ ಇರ್ತೀನಿ ನಾನು ವರ್ಷ ವಸ್ತ ವಸ್ತಲೇ ಕಡೆಗೆ ನಾನು ಇರ್ತೀನಿ. ವಸ್ತಲಾದ ಜನಕ ನೀನಿದ್ದಿ ತಾತ, ಧರ್ಮ ಕೊಡ್ತೀನಿ ತಗೊಂಡೋಗಂದ. ಇಲ್ಲ ಬಾಮ, ವಸ್ತಲ್ ದಾಟಿ ಧರ್ಮ ನೀಡಿದ್ರೆ ನಾನು ತಗೊಂಡು ಹೋಗ್ತೀನಿ, ಇಲ್ಲಿದ್ರೆ ನಾನು ತಗೊಂಡು ಹೋಗಂಗಿಲ್ಲ ಅಂದ. ನಾಗಮ್ಮ ಬೇಸು ನೋಡ್ದಳಲ್ಲ, ಹೆಂಗ ಮಾಡಿಲ್ಲ ಪರಮಾತ್ಮ, ನಮ್ಮ ಒದ್ದೆ ರಾಜದವರು ಹೇಳು ಹೋಗ್ಯಾರ. ವಸ್ತುಲ ದಾಟಿ ಅಚ್ಚಗಾರ ಬಂದ್ರೆ ಬಿಚ್ಚಗಾರ ಬಂದ್ರೆ ವಸ್ತುಲ ದಾಟಿ ಧರ್ಮ ನೀಡಬೇಡ ಅಂತ ಹೇಳು ಹೋಗ್ಯಾರ. ನಾನು ಹೆಂಗ ಮಾಡಿಲ್ಲ ಪರಮಾತ್ಮ ಅಂತ ನಾಗಮ್ಮ ವಸ್ತುಲ ಕೈ ದಾಟ್ಲಲ್ಲ. ದಾಟಿದ ಮೇಲೆ ಆ ಮಾಯಲ ಪೈಕಿರ್ ಅವ್ರ ನೋಡು, ಎಮ್ಮ ದೇವಗಳು ಗುರಿ ತಗೊಂಡು ತಪಸ್ಸು ಮಾಡ್ಯಾನ ಬಳ ಬಳಿ ತಪಸ್ಸು ಮಾಡಿ ಮತ್ತೆ ಹಾಕನಲ್ಲು ಮನೆಯಲ್ಲಿ ತಂದಾನ ತಂದಾನ ತಂದಾನ ತಂದಾನ ಬಗ್ಗನಂತ ತಾಯಿ ಉಂದಾಳೆ ಬಳ ಬಳ ಹೇಳಮ್ಮ ಬಾಲನಾಗು ಬಳ ಬಳಿ ತಾಯಿ ಕೂಡ ಏನು ಹೇಳ ನಾಗಮ್ಮ ತಂದಾನ ತಂದಾನ ತಂದಾನ ತಂದಾನ ಬಗ್ಗನ ಮುರಿದು ತಾಯಿ ಆದರೆ ಬಳ ಬಳಿ ಮುದಿ ಕೂಡ ಮತ್ತೆ ಆಗಳ ಬಳ ಬಳಿ ಮುದೆಲ್ಲ ಕುಪ್ಪೆ ಮಾಡಿಕೊಂಡು ಬಳ ಬಳಿ ಭರ್ಜನಮ್ಮ ಸಾಯವು ತಂದಾನ ತಂದಾನ ತಂದಾನ ತಂದಾನ ಆರ್ಯಕುಮ್ಮ ಬಾಲನಾಗೆ ಬಳಿ ಇವಾಗ ನನ್ನ ಕೈಗೆ ಸಿಕ್ಕಿದಲ್ಲು ಬಾಲ ತಂದಾನ ತಂದಾನ ತಂದಾನ ತಂದಾನ ಎಂಡಿ ಬೆವೆ ಬೆತ್ತು ಇವತ್ತು ಬಂಗಾರ ಬತ್ತು ಬಗಲ ಆಗಿಡದಮ್ಮ ಹಿಡಿದ ಮೇಲೆ ನಾಗಮ್ಮ ಕರೆಯನಾಗ ಆಗ್ಬಿಟ್ಲು. ಕರೆ ನಾಯಿ ಯಾವಾಗ ಆಗದಳು ಕೆಬ್ಬಣ ಗೊಲಸು ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರ ಬಿಡದು ಭೂತಾನ ಕರ್ಕೊಂಡು ಹರಕೊಂಡು ಭೂತಾನೆ ಯಾವಾಗ ಬಂದು ಮಗನಿಗೆ ನೀನು ಮಲೆ ಕೊಡುತ್ತಿದ್ದಿ, ಇವಾಗ ಹೋಗಿ ಮಲೆ ಕೊಡು ಬಾಮ ಅಂದ. ಆವಾಗ ಮನಸ್ಸಿವಾಗಿದ್ದು ನಾಗಮ್ಮ, ಇವಾಗ ನಾಯಾಗಿ ಆ ನಾಗಮ್ಮ ನಾಯಾಗಿ ಅಂತ ಮನೆಗೆ ಬಂದಳು. ಹೋನಂತ ವಾಲಿ ಮಗ ಬಾಲವದ್ದಿ ರಾಜ, ಆವಾಗ ಮನಸ್ಸಿಯಾಗಿದ್ದನಪ್ಪ, ಇವಾಗ ನಾಯನಾಗಿ ಬಂದಿದ್ದನಪ್ಪ ಮಲೆ ಕೊಡು ಅಂದಳು. ಆ ನಾಗಮ್ಮ ನೋಡಿ ಎಮ್ಮ ಮಗನ ನೋಡಿ ತಾಯಿ ಅಳತಾಳ ನಮಗೆ ದೇವರು ಎಷ್ಟು ತಿಂಬಲ ಕೊಟ್ಟಾನೆ, ಹೆಂಗ ಕುಡಿದಿದ್ದಪ್ಪು ನನ್ನ ಮಗನೇ ಸಣ್ಣ ಮಗ ಬಾಲ ಒದ್ದಿ ಮಹಾರಾಜ ಎಮ್ಮ ಕೂಡಾಕ ಬಾಯಿ ಬರಂಗಿಲ್ಲ ಬಾಲನಾಗು ಆ ಗುರಿಗೆ ತಗೊಂಡು ನಾಗಮ್ಮ ಮಗಗೆ ಬಾಯಿ ಕೂಡ ತೆಲಿಗೆ ಎಣ್ಣೆ ಹಾಕಿ ಬಿಟ್ಟು ಮಗನೇ ಬಾಲ ಒದ್ದೆ ರಾಜು ನಾನು ಓದ್ತೀನಪ್ಪ ಬಹಳ ದೂರ. ನಾಗಮ್ಮ ತೊಟ್ಲೆ ಬಿಟ್ಟು ಹೋಗುನಂತ ಅಳಕೊಂತ ಎಮ್ಮ ಸಾಯ ಬೆಲ್ಲಿಗೆ ಮತ್ತೆ ಬಂದಾಳ ಬಂದಿದ್ದ ಹಾರೇ ಬಾಲನಾಗ ತೇರು ಬಂಚೇತು ಸಹಿತ ಹಾಕಿರ ಸಾಪ ಬೈದು ಬಿಟ್ಲಲ್ಲ, ಆ ನಾಗ ಮಳಕೊಂತ ಹಂಗ ನಿಂದು ಬಿಟ್ಲು. ಕೆಬ್ಬಣ ಗೊಲಸು ಮತ್ತೆ ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರೆ ಒಳಗೆ ಹೋಗುತ್ತಾ ಅಂದುಕೊಂಡು ಕಾಳ ಯಾರ ವೈದಾರ ಅಗಸೆ ಕಡೆಗೆ ಯಾರ ಇದರಮ್ಮ ತಳಾರಿ ರಾಮಣ್ಣ ಇದನಮ್ಮ ಅಪ್ಪ ತಳ ರಾಮಣ್ಣ ನಾನು ಹೋಗ್ಬಿಡ್ತೀನಿ ದಾರಿ ಬಿಡಪ್ಪ ಅಂದ. ನಿನಗೆ ದಾರಿ ಬಿಡಂಗಿಲ್ಲ ನಾನು, ಯಾರ್ದಂತ ನಾಯಿನ ಕರ್ಕೊಂಡು ಹೋಗ್ತಿದ್ದಪ್ಪ ನಮ್ಮ ರಾಜದವ್ರದ ನಾಯಿ ನಮ್ಮದಪ್ಪ ನಾಯಿ, ನಮ್ಮ ನಾಯಿನ ಬಿಟ್ಟು ಹೋಗ್ತಿದ್ದ ಚಲೋ ಮಾತು, ಇಲ್ಲಿಂದ ನಿನ್ನ ಬಿಡಂಗಿಲ್ಲ ಅಂದ. ಒರೇ ತಳಾರೆ ರಾಮಣ್ಣ ನಿಂದು ನಾಯಲ್ಲಪ್ಪ ನಂದು ನಾಯಿ, ನಿಂದು ನಾಯ ನಾಯಿ ಆದ್ರೆ ನೀನು ಕರಿ, ನಂದು ನಾಯಿ ಆದ್ರೆ ನಾನು ಕರಿತೀನಿ. ಎಮ್ಮ ಮನೆದಾಗ ಓಡಿ ಬಂದು ಕೈ ತುಂಬಾ ಅನ್ನ ತಗೊಂಡ ಬಂದು ಬಂಡಿ ಮೇಲೆ ಇಟ್ಟುದ, ಉಜ್ಜ ಅಂತ ಕರ್ದ. ಯಾರು ತಳ ರಾಮಣ್ಣ ಎಷ್ಟು ಕದ್ರೆ ನಾಗಮ್ಮ ನೋಡಿಲ್ಲ ಅಪ್ಪ. ಇವಾಗ ನಾನು ಆವಾಗ ನಿನ್ನ ಉಪ್ಪು ತಿಂದು ನನ್ನ ಬಟ್ಟೆ ಉಟ್ಟು ಇವಾಗ ನಾಯಿನಂತ ಕರ್ತಿದ್ದಪ್ಪ ತಳ ರಾಮಣ್ಣ. ನಾಯಮ್ಮ ನಾಗಮ್ಮಗೆ ಎಲ್ಲ ಕಷ್ಟ ಬಂತು, ಆ ನಾಯಮ್ಮ ನಾಗಮ್ಮ ಅತ್ತಕ ನೋಡಿಲ್ಲ. ನಿಂದು ನಾಯಿ ಆದ್ರೆ ನಿನಗೆ ಬಂದಿಲ್ಲಲ್ಲಪ್ಪ, ನನ್ನ ನಾಯಿ ನನ್ನ ಕರ್ತೀನಿ ನೋಡಿ ಇವಾಗ ಬರ್ತಾಳ. ಆರೆ ಕೂತ ಇದ ರಾವಂದನಮ್ಮ ಪಟೀಲ ಬಂದು ತಾಯಿ ನಿಂತಳಮ್ಮೋ ನಾಗಮ್ಮ ಅವನು ಸೋದು ಮತ್ತೆ ಆಯ್ತು ಬಗಲಾಗ ಬಂದು ಮತ್ತೆ ಕುಂತಳ ತಮ್ಮ ಬಾಲನಾಗು ಕಬ್ಬಣ ಬಳಸು ಕೊಳ್ಳದಾಗ ಒಳದಾಗ ಮತ್ತೆ ಆಗನ ಊರು ಬೈಲಿಗೆ ಮತ್ತೆ ಬಂದಳಮ್ಮ ಬಾಬಾಜಿ ಹೋದರೆ ಯಾರ್ದ ನಾಯಿ ಯಾರ್ದಂತ ಹಿಂಗೆ ಕೇಳ್ತಾರ, ಇದು ಬೇಸಲ್ಲಪ್ಪ ಅಂತ ಊರ ಹಚ್ಚಾಕ ಬಂದು ಆ ಮಾಯಲ ಪಾಕಿರ ಸಾಹೇಬ್ ಎಂಡಿ ಬಾಬಾ ಬೆತ್ತು ತಲೆ ಮೇಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ ಬೂದಿ ವಾದಳಲ್ಲ ಆ ಬೂದೆಲ್ಲ ಜೋಳ ತುಂಬ ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಪಕೀರ್ ಸಾಹೇಬು ಆ ಸಾಹೇಬು ಅಲ್ಲ ಅಲ್ಲ ಅಂತ ಆ ವಾಗನ ಕೆಬ್ಬನ ಗೊಲು ಸಾಕಿ ಆ ಮಾಯಲ ಪಕೀರ್ ಸಾಬು ಊರಿಗೆ ಹೆಂಗ ಹೋಗ್ತಾನ. ಅನ್ನ ಬಳರಾರು ಬಳರಿಡು ಆರಾಮ ಆರಾಮ ಒಂದು ಗಾವಮ್ಮ ಮತ್ತೆ ಎಲ್ಡ ಗಾವ ಸತ್ರು ಬಿಡಿ ಆ ಊರು ಗಾವಮ್ಮ ಆರಂಡಿ ಆಡಿದಾಗ ಮತ್ತೆ ಇನ ಬಂದಾನ ಈ ಕಡೆ ದೈವಾನ ಯಾಪಟ್ಟ ಬಂದಾನ ಈ ಕಡೆ ದೈವಾನ ಆರಾಮ ಆರಾಮ ಕಂತುಕೊಂಡ ದಾಟಾನೆ ಕಲಕೊಂಡ ದಾಟಾನ ನಾವು ಬೆಳ್ಳಿ ಗಟ್ಟಿ ಮತ್ತೆ ಬಂದಾನ ಜುವಲಕಾನ್ ಮಸೀದು ಬಂಗಾರಿ ಮಸೀದು ಮಸೀದು ಆದರೆ ಬಾವಾಜಿ ತಂದಾನ ಆವಕ್ಕ ದೈವಾಮ ಕೂದೆಲ್ಲ ತಗೊಂಡು ಮರೆ ಕುಪ್ಪೆ ಮಾಡಾನ ಪಗಡಿ ಬೆತ್ತ ಹೇ ಬಗಲಾಗ ಇಟ್ಟಾನ ಆ ಎಂಡೆ ಬೆತ್ತಮ್ಮ ಬೆಲೆ ಮೇಲೆ ಇಟ್ಟಾನ ಬಗ್ಗುಮಂತಾನ ನಾಗಮ್ಮ ಗ್ಯಾಳ ತಂದನ ತಂದನ ತಾನ ಆ ತಾಯಿ ಬಾಲನಾಗೋ ನಾಗಮ್ಮಗ ದಿಕ್ಕು ಮಿಕ್ಕು ನೋಡಳಮ್ಮ ನಾಗಮ್ಮ ನನ್ನ ಮನೆ ಹೆಂಗ ಇತ್ತು ಅಯ್ಯೋ ಬಂಗಾರಿ ಮಸೀದು ತಗೊಂಡು ಬಂದ ನನ್ನ ಮಗ ಬಾಲ ಒದ್ದಿ ರಾಜು ಎಲ್ಲಿ ವೈದನು ಅಪ್ಪ ಬಾಲ ಒದ್ದಿ ರಾಜು ಎಲ್ಲಿ ವೈದಪ್ಪ ಸಣ್ಣ ಮಗ ಬಾಲ ಒದ್ದಿ ನಿನಗೆ ನನಗೆ ಅರವಾಯ್ತಪ್ಪ ಬಾಲ ಒದ್ದಿ ನಿನ್ನ ದುಃಖ ನನಗೆ ತಿಳಂಗಿಲ್ಲ ತಿಳದಿತ್ತಂಗ ನಾನು ಬಂದಿನಪ್ಪ ನಾನು ಹೆಂಗ ಮಾಡಲಪ್ಪ ಅಂತ ಮಗನ ಮಗನ ಅಂತ ತಾಯಾಳ ತಾಳ ಕುಂತಳಮ್ಮ. ಅರೇ ಬಾಲನಾಗು, ನಾನು ತಗೊಂಡು ಬಂದು ಗನಕ ಮಸೀದಾಗ ಇಟ್ಟರೆ ನೀನು ಅಳಕೊಂತ ಕುಂದಿರ್ತಿದ್ದೆ. ಅರೆ ನಾಗು, ನಾನು ಒಂದು ಮಾತು ಹೇಳುತ್ತೀನಿ. ಆರ್ಯವನಾಗು ಅಚ್ಚವನಾಗೆ ಇವರ ಬಾಲನಾಗು, ಬೆಳ್ಳಿ ಗುಡ್ಡಗೋಗು ಕಟ್ಟಿಗಾರಿಸಿಕೊಂಡು ನೀನು ಬಾಬಾಮ ರೊಟ್ಟಿ ಮಾಡಾವೆ ಬಾಯಾಗಿಟ್ಟಾವೆ. ಆರ್ಯವನಾಗು ಕಾಲು ನೈತಾವ ಕಾಲು ಕೈಯ ನೈತಾವ ನಾಗ ಆರ್ಯವನಾಗು ಎಂತ ಮಾತು ನೀನು ಬಂತಿದ್ದಯ್ಯ ಸಾಯಾವ ಆರ್ಯ ಸಾಯಾಬು ನೀನು ತಗೊಂಡು ಬಂದು ಮಸಿದ್ದಾಗ ಇಟ್ಟು ಎಷ್ಟು ತಿಪ್ಪಲ ನನ್ನ ಬಿಡುತ್ತಿದ್ದೆ ನಾ ಸಾಯಬು ಸಾಯಬು ನನ್ನ ತಗೊಂಡು ಬಂದು ಬಾ ಇವಾಗ ಮಸಿದ್ದಾಗ ಬಿಟ್ಟು ಬೆಳ್ಳಿಗುಡ್ಡ ಗಟ್ಟಿಗೋಗಿ ಕಟ್ಟಿಗಾರಿಸಿಕೊಂಡು ಬಂದು ರೊಟ್ಟಿ ಮಾಡಿ ನನ್ನ ಬಾಯಾಗಿಟ್ಟ ಅಂತಿದ್ದಿ. ಬಾಯಾಗ ಹೆಂಗ ಇಡಬೇಕಯ್ಯ, ನಾನು ಹಂಗ ಮಾಡಲಯ್ಯೋ. ನನ್ನ ಮಗ ಎತ್ತಗ ಹೋದನು, ನಿನ್ ತಿಪ್ಪಲ ನಿನಗಾಗೈತಿ, ನನ್ನ ತಿಪ್ಪಲ ನನಗಾಗೈತೆ, ನನ್ನ ಕಷ್ಟ ನನಗಾಗೈತಯ್ಯ. ನಾನು ಹೆಂಗ ನೀಡಬೇಕು ಪರಮಾತ್ಮಂತ ಆ ಬಾಲನಾಗಮ್ಮ ನಿನಗೆ ಮತ್ತೆ ಪೊಗರು ಕೂಡ ಹೋಗಿಲ್ಲ. ಆ ಒಂದು ಸಿಗರ ಗೂಟಾನಿಗೆ ಆ ಗೂಟಾನಿಗೆ ಹಚ್ಚಿಬಿಟ್ಟು ನಮ್ಮ ಮಾಯಲ್ ಫಕೀರ್ ಸಾಹೇಬ್ ದೆವ್ವ ಆತಗ 7 ಕೋಟಿ ದೆವ್ವ 30 ಕೋಟಿ ರಾಕ್ಷಸಿಗಳು ಕಾವಿಲಿಡದ ಯಾರು ಮಾಯಲ್ ಫಕೀರ್ ಸಾಹೇಬ್ ಯಾರನ್ನ ಬಂದಿರಿ ಅವ್ರ ಮೇಲೆ ಯುದ್ಧ ಮಾಡಬೇಕು ನೀವು ಲಡಾಯಿ ಮಾಡಬೇಕು. ನಾನು ಆವಾಗ ಬಂದು ನೋಡಿಕೊಂತೀನಂತ ಕಾವಿಲಿಟ್ಟು ಗಾಳ ಸಂಗಾಯಿ ಮನೆಗೆ ಹೋಗಿ ನಮ್ಮ ಮಾಯಲ ಫಕೀರ್ ಸಾಹೇಬು ಗಾಳ ಸಂಗಾಯಿ ಮನೆ ಒಳಗೆ ಬಾರ ಬಚ್ಚಿಸಲಾಟ ಆಡಕೊಂತ ಇದನಿ ಮಾಯಲ ಫಕೀರ್ ಸಾಹೇಬ. ಇದುವರೆಗೆ ರಾಯಚೂರು ತಾಲೂಕಿನ ಯರಗೋರದ ಲಕ್ಷ್ಮೀ ಹಾಗೂ ಸಂಗಡಿಗರಿಂದ ಬುರ್ರ ಕಥೆಯಲ್ಲಿ ಬಾಲನಾಗಮನ ಕತೆ ಕೇಳಿದಿರಿ. ಈಗ ಕೃಷಿ ಹಾಡುಗಳು. ನಮಗೆಲ್ಲ ಮುತ್ತಿನಂತ ಕಾಳ ಹೊರಗಿಂದ ಬಂದರು ನಮ್ಮ